ಆಕಾಶವಾಣಿ ಮಡಿಕೇರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಿಶ್ರ ಹಣ್ಣಿನ ತಿರುಳಿನಿಂದ ಹಪ್ಪಳ ತಯಾರಿಕೆ ಕುರಿತು ಡಾಕ್ಟರ್ ಐ.ಎನ್. ದೊರೆಯಪ್ಪಗೌಡ ಅವರೊಂದಿಗೆ ಸಂದರ್ಶನ, ಸಾವಯವ ಕೃಷಿ ಮಾಹಿತಿ, ಅನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. ಕೇಳಿ ಮೊದಲಿಗೆ ಮಿಶ್ರ ಹಣ್ಣಿನ ತಿರುಳಿನಿಂದ ಹಪ್ಪಳ ತಯಾರಿಕೆ ಕುರಿತು ಡಾಕ್ಟರ್ ಐ.ಎನ್. ದೊರೆಯಪ್ಪಗೌಡ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಿಶ್ರ ಹಣ್ಣುಗಳ ತಿರುಳಿನ ಹಪ್ಪಳ ತಯಾರಿಕೆ, ಈ ಕುರಿತು ಡಾಕ್ಟರ್ ದೊರೆಯಪ್ಪಗೌಡ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ದೊರೆಯಪ್ಪಗೌಡ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಇತ್ತೀಚಿನ ದಿನಗಳಲ್ಲಿ ಹಣ್ಣುಗಳಿಂದ ವಿವಿಧ ಸಂಸ್ಕರಿತ ಪದಾರ್ಥಗಳನ್ನು ತಯಾರು ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ, ಮತ್ತು ಇವುಗಳನ್ನು ನಾವು ದಿನನಿತ್ಯದ ಬಳಕೆಯಲ್ಲೂ ಕೂಡ ಹೆಚ್ಚೆಚ್ಚಾಗಿ ಕಾಣ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನಾವು ಈ ಹಣ್ಣಿನ ತಿರುಳಿನ ಒಂದು ತಯಾರಿಕೆ ಬಗ್ಗೆನೂ ಕೂಡ ಕೇಳ್ತಾ ಇದ್ದೀವಿ, ವಿಶೇಷವಾಗಿ ಈ ಒಣಗಿಸಿದಂಥ ಹಣ್ಣಿನ ತಿರುಳಿನ ಬಗ್ಗೆ. ಇದನ್ನು ಈ ಒಣ ಹಣ್ಣಿನ ಹಪ್ಪಳ ಅಂತ ಕೂಡ ಕರೀತಾರೆ, ಮತ್ತು ಆಂಗ್ಲ ಭಾಷೆಯಲ್ಲಿ ಫ್ರೂಟ್ ಬಾರ್ ಅಂತ ಕೂಡ ಕರೀತಾರೆ. ಇದರ ಬಗ್ಗೆ ತಾವಿವತ್ತು ಪರಿಚಯವನ್ನು ಮಾಡಿಕೊಡ್ಬೇಕು. ತಾವು ಪ್ರಾರಂಭದಲ್ಲಿ ಈ ಒಣ ಹಣ್ಣಿನ ತಿರುಳು ಅಥವಾ ಒಣ ಹಣ್ಣಿನ ಹಪ್ಪಳ ಅಥವಾ ಫ್ರೂಟ್ ಬಾರ್ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀನಿ. ಖಂಡಿತವಾಗಿ ನೋಡಿ, ಸಂಸ್ಕರಿತ ಹಣ್ಣಿನ ತಿರುಳಿಗೆ ಸೂಕ್ತ ಪ್ರಮಾಣದಲ್ಲಿ ಸಕ್ಕರೆ, ನಿಂಬುಪ್ಪು ಹಾಗೂ ರಾಸಾಯನಿಕ ಸಂರಕ್ಷಕಗಳನ್ನು ಸೇರಿಸಿ ಒಣಗಿಸಿ ಶೇಖರಿಸಿದಂಥ ಹಣ್ಣಿನ ಪದಾರ್ಥಕ್ಕೆ ನಾವು ಫ್ರೂಟ್ ಬಾರ್ ಅಥವಾ ಒಣಗಿಸಿದ ಹಣ್ಣಿನ ತಿರುಳು ಅಂತ ಹೇಳ್ಬೋದಾಗಿರುತ್ತೆ. ಇದರ ಒಂದು ಪ್ರಾಮುಖ್ಯತೆ ಮತ್ತು ಉಪಯೋಗಗಳೇನೇನು ಅಂತೀರಿ? ಕೆಲ ಹಣ್ಣುಗಳು ವರ್ಷದ ಎಲ್ಲ ಕಾಲದಲ್ಲೂ ಸಿಗೋದಿಲ್ಲ. ಈಗ ಉದಾಹರಣೆಗೆ ಮಾವಿನ ಹಣ್ಣು ತಗೊಂಡ್ರೆ ನಾವು ವರ್ಷದಲ್ಲಿ ಒಂದು ಕಾಲಮಾನದಲ್ಲಿ ಮಾತ್ರ ಸಿಗುತ್ತೆ. ನಾವು ಅಂಥ ಹಣ್ಣುಗಳನ್ನ ಸಂಸ್ಕರಿಸಿ ವಿವಿಧ ರೀತಿಯ ಪದಾರ್ಥಗಳಾಗಿ ಮಾರ್ಪಡಿಸುವುದರಿಂದ ಸುಲಭವಾಗಿ ಸಂರಕ್ಷಿಸಿ ವರ್ಷದ ಎಲ್ಲ ಕಾಲದಲ್ಲೂ ಸಹ ಈ ಒಂದು ಪದಾರ್ಥಗಳನ್ನು ಉಪಯೋಗಕ್ಕೆ ಬರುವಂತೆ ಮಾಡ್ಬೋದು. ಜೊತೆಗೆ ಎರಡನೇದಾಗಿ, ಮಕ್ಕಳು ಇಷ್ಟಪಡುವ ಪೆಪ್ಪರ್ಮೆಂಟ್ ಅಥವಾ ಚಾಕ್ಲೇಟುಗಳಲ್ಲಿ ಮಕ್ಕಳ ಪೌಷ್ಟಿಕತೆ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಅಷ್ಟೊಂದು ಉಪಯೋಗಕರವಾದ ಅಂಶಗಳಿಲ್ಲ. ಆದರೆ ಹಣ್ಣು ಅಥವಾ ತರಕಾರಿಗಳಿಂದ ಸಂಸ್ಕರಿಸಿ ತಯಾರಿಸಿದಂಥ ಈ ಥರ ಪದಾರ್ಥಗಳು ಹಣ್ಣಿನಿಂದ ಲಭ್ಯವಾಗುವಂಥ ಎಲ್ಲ ಪೋಷಕಾಂಶಗಳು, ಉದಾಹರಣೆಗೆ ವಿಟಮಿನ್ಗಳಾಗ್ಬೋದು, ಲವಣ ಆಗ್ಬೋದು, ಖನಿಜ ವಸ್ತುಗಳಾಗು, ಸೊ ದೇಹಕ್ಕೆ ಒದಗಿಸೋದ್ರಿಂದ ಇವು ಆರೋಗ್ಯದ ದೃಷ್ಟಿಯಿಂದ ಒಂದು ಉತ್ತಮವಾದ ಪದಾರ್ಥ ಅಂತಲೇ ಹೇಳಬೇಕಾಗತ್ತೆ. ಮುಖ್ಯವಾಗಿ ಈ ಹಣ್ಣಿನ ಒಣ ತಿರುಳಿನ ವಿವಿಧ ವಿಧಗಳು ಯಾವ್ಯಾವು ಮತ್ತು ಇವುಗಳ ಅನುಕೂಲತೆಗಳೇನು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗಿ ನೋಡಿ, ಮೊದಲನೇದಾಗಿ ಸಾದಾ ಹಣ್ಣಿನ ತಿರುಳು ಅಂದರೆ ಒಂದೇ ಒಂದು ಹಣ್ಣಿನಿಂದ ತಿರುಳನ್ನು ಉಪಯೋಗಿಸಿ ಮಾಡಿದಂಥ ಇದು ಒಣ ಪದಾರ್ಥನ. ಎರಡನೇದಾಗಿ ಮಿಶ್ರ ಹಣ್ಣಿನ ಒಣ ತಿರುಳು ಅಂದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಹಣ್ಣಿನ ತಿರುಳನ್ನು ಸೇರಿಸಿ ಒಣಗಿಸಿ ಮಾಡಿದಂಥ ಪದಾರ್ಥ. ಹಾಗಾಗಿ ಸಾದಾ ಹಣ್ಣಿನ ಒಳ ತಿರುಳನ್ನು ಕೇವಲ ಒಂದು ಹಣ್ಣನ್ನು ಮಾತ್ರ, ಉದಾಹರಣೆಗೆ ಮಾವಿನ ಹಣ್ಣು ಅಥವಾ ಪೈನಾಪಲ್ ಅಥವಾ ನೆಲ್ಲಿಕಾಯಿ ಉಪಯೋಗಿಸಿ ಮಾಡಿಸುವಂಥದ್ದು. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹಣ್ಣಿನ ತಿರುಳನ್ನು ಮಿಶ್ರ ಮಾಡಿದಾಗ ಅವುಗಳಲ್ಲಿ ಇರುವಂಥ ಬೇರೆ ಬೇರೆ ಥರದ ಲವಣಗಳಾಗಲಿ, ಖನಿಜಗಳಾಗಲಿ, ಜೀವಸತ್ವಗಳು ದೇಹಕ್ಕೆ ಸಿಗ್ತವೆ. ಸೊ ಹಾಗಾಗಿ ಈ ಮಿಶ್ರ ಹಣ್ಣಿನ ತಿರುಳಿನಿಂದ ಮಾಡಿದಂಥದ್ದು ಸೊ ಹೆಚ್ಚು ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳಬೇಕಾಗತ್ತೆ. ಅಂದರೆ ಇವುಗಳಿಂದ ಆಗುವಂಥ ಅನುಕೂಲತೆಗಳೇನು ಅಂತೀರಿ? ಅನುಕೂಲ ಅಂದರೆ ಒಂದೇ ಹಣ್ಣಿನ ತಿರುಳಿನಿಂದ ಉಪಯೋಗಿಸಿದಾಗ ಕೆಲವೇ ಪೋಷಕಾಂಶಗಳು ಮಾತ್ರ ಲಭ್ಯವಾದರೆ, ಮಿಶ್ರ ಹಣ್ಣಿಂದ ಮಾಡಿದಾಗ ಸೊ ಎರಡು ಅಥವಾ ಮೂರು ಹಣ್ಣಿನಿಂದ ಲಭ್ಯವಾಗುವಂಥ ಒಂದು ಪೋಷಕಾಂಶಗಳು ಒಂದೇ ಒಂದು ಒಣಗಿಸಿದ ಪದಾರ್ಥದಿಂದ ನಮ್ಮ ದೇಹಕ್ಕೆ ಸಿಗ್ತವೆ ಅಂತ ಹೇಳಬೇಕು. ಇನ್ನು ಮುಖ್ಯವಾಗಿ ಈ ಒಂದು ಒಣ ಹಣ್ಣಿನ ತಿರುಳಿನ ಒಂದು ಪದಾರ್ಥವನ್ನು ತಯಾರು ಮಾಡೋದಕ್ಕೆ ದೊಡ್ಡ ದೊಡ್ಡ ಕಾರ್ಖಾನೆಗಳ ಅಗತ್ಯ ಇದೆಯೇ ಅಥವಾ ಇದನ್ನು ಸರಳವಾಗಿ ಮಾಡ್ಕೋಬೋದೇ? ಖಂಡಿತವಾಗ ದೊಡ್ಡ ಪ್ರಮಾಣದ ಉದ್ದಿಮೆಯೇ ಆಗಬೇಕಂತೇನಿಲ್ಲ. ಸಣ್ಣ ಪ್ರಮಾಣದಲ್ಲಿ ಅಂದರೆ ಮನೆಯಲ್ಲಿ ಗೃಹ ಉದ್ಯಮವಾಗಿಯೂ ಸಹ ನಡೆಸಬಹುದು. ಖಂಡಿತವಾಗಿಯೂ ಇದಕ್ಕೆ ಹೆಚ್ಚು ಒಂದು ಏನು ಬಂಡವಾಳದ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಹಣ್ಣಿನ ಹಪ್ಪಳವನ್ನು ತಯಾರು ಮಾಡೋದಕ್ಕೆ ಯಾವ್ಯಾವ ಸಲಕರಣೆಗಳು ಮತ್ತು ಸಾಮಗ್ರಿಗಳು ಬೇಕಾಗ್ತವೆ ಅಂತೇಳಿ ನೋಡಿ, ಮುಖ್ಯವಾಗಿ ನಾವು ಸ್ಟೀಲ್ನಿಂದ ಮಾಡಿದಂಥ ಸಲಕರಣೆಗಳನ್ನು ಉಪಯೋಗಿಸ್ಬೇಕಾಗತ್ತೆ. ಯಾಕೆಂದರೆ ಇದು ಆಹಾರ ಪದಾರ್ಥ ಆಗಿದ್ದರಿಂದ ಸ್ಟೀಲ್ನ ಪದಾರ್ಥಗಳನ್ನ ಮಾತ್ರ ಉಪಯೋಗಿಸ್ಬೇಕು. ಮೊದಲನೇದಾಗಿ ಸ್ಟೀಲ್ನಿಂದ ಮಾಡಿದ ಕವಚ ಹೋದಿಸಿದಂಥ ಒಂದು ಟೇಬಲ್ ಬೇಕಾಗುತ್ತೆ, ಸ್ಟೀಲ್ ಚಾಕುಗಳು ಬೇಕಾಗುತ್ತೆ, ಸ್ಟೀಲ್ ಪಾತ್ರೆಗಳು ಮತ್ತು ಸ್ಟೀಲ್ ಜರಡಿ, ಇದನ್ನು ಕುದಿಸುವಲಕ್ಕೆ ಬೇಕಾಗುವಂಥ ವಿದ್ಯುಚ್ಛಕ್ತಿಯ ಒಲೆ ಅಥವಾ ಗ್ಯಾಸ್ ಸ್ಟೌವ್ ಆಗಬೇಕು, ಇದನ್ನು ತೆಳುವಾದ ಸ್ಟೀಲಿನ ತಟ್ಟೆಗಳು, ಒಣಗಿಸಲು ಬೇಕಾದಂಥ ಒಂದು ಡ್ರೈಯರ್ ಅಥವಾ ಒಣಗಿಸುವ ಸಾಧನ ಯಾವುದಾದ್ರೂ ಉಪಯೋಗಿಸ್ಕೊಂಡು ಮಾಡ್ಬೋದು. ಇದು ಸಾಮಗ್ರಿಗಳು. ಇದ್ರ ಜೊತೆಗೆ ನಮಗೆ ಹಣ್ಣು ಅಥವಾ ಹಣ್ಣಿನ ತಿರುಳು ಬೇಕಾಗುತ್ತೆ, ಸಕ್ಕರೆ ಬೇಕಾಗುತ್ತೆ, ನಿಂಬುಪ್ಪು ಬೇಕಾಗುತ್ತೆ, ಜೊತೆಗೆ ಹೆಚ್ಚು ದಿನ ಕೆಡದಂತೆ ಇಡಲಿಕ್ಕೆ ರಾಸಾಯನಿಕ ಸಂರಕ್ಷಕ ಪೊಟಾಷಿಯಂ ಮೆಟಾಬೈಸೈಡ್ ಅಥವಾ ಸೋಡಿಯಂ ಬೆಂಜೇಟ್ ಬೇಕಾಗುತ್ತೆ. ಅದ ನಂತರ ಪದಾರ್ಥವನ್ನು ಪ್ಯಾಕ್ ಮಾಡಲು ಅಲ್ಯೂಮಿನಿಯಂ ಅಥವಾ ಪಾಲಿಥೀನ್ ಹೊದಿಕೆ ಇರುವಂಥ ಕವರ್ಗಳು ಬೇಕಾಗುತ್ತೆ. ಇಷ್ಟೆಲ್ಲ ಒಂದು ಸಾಮಗ್ರಿಗಳು ಹಾಗೂ ಸಲಕರಣೆಗಳು ಇದ್ರೆ ನಾವು ಸುಲಭವಾಗಿ ಈ ಒಂದು ಪದಾರ್ಥವನ್ನು ಮನೆಯಲ್ಲಿ ಸಹ ತಯಾರಿಸಬಹುದು. ಈ ಒಣ ಹಣ್ಣಿನ ತಿರುಳು ಅಥವಾ ಹಪ್ಪಳವನ್ನು ತಯಾರು ಮಾಡುವಂತ ವಿಧಾನದ ಬಗ್ಗೆ ಸ್ವಲ್ಪ ವಿವರಗಳನ್ನು ಕೊಡ್ತೀರಾ? ಖಂಡಿತವಾಗಿ ನೋಡಿ, ಚೆನ್ನಾಗಿ ಹಣ್ಣಾಗಿರುವಂತ ಯಾವುದೇ ಹಣ್ಣನ್ನು ಆಯ್ಕೆ ಮಾಡ್ಕೊಳ್ಬಹುದು. ಮಾವಿನ ಹಣ್ಣಾಗಿರ್ಬೋದು ಅಥವಾ ಸೀಬೆ ಹಣ್ಣಾಗಿರ್ಬೋದು ಅಥವಾ ಪೈನಾಪಲ್, ಯಾವುದೇ ಒಂದು ಸೂಕ್ತ ಹಣ್ಣನ್ನು ಆಯ್ಕೆ ಮಾಡ್ಕೊಳ್ಬೇಕು. ಹೌದು, ಚೆನ್ನಾಗಿ ಹಣ್ಣಾಗಿರ್ಬೇಕು, ಮಾಗಿರ್ಬೇಕು. ಯಾಕೆಂದ್ರೆ ಎಲ್ಲ ಪೋಷಕಾಂಶಗಳು ಹಾಗೂ ಹಣ್ಣಿನಿಂದ ಒಳ್ಳೆಯ ಸುವಾಸನೆ ಇದು ಪೂರ್ತಿ ಹಣ್ಣಾದ ನಂತರ ಅಷ್ಟೇ ಲಭ್ಯ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಹಣ್ಣಾದ ಮಾಗಿದ ಹಣ್ಣುಗಳು ತಗೋಬೇಕು, ಅವನ್ನ ಚೆನ್ನಾಗಿ ಶುದ್ಧವಾದ ನೀರಿನಲ್ಲಿ ಫಸ್ಟ್ ತೊಳ್ಕೊಳ್ಬೇಕು. ಅದ ನಂತರ ಚಾಕುವಿನಿಂದ ಹಣ್ಣನ್ನು ಕತ್ತರಿಸ್ಬೇಕು. ಈ ಮಾವಿನ ಹಣ್ಣಾದ್ರೆ ಚಮಚದ ಸಹಾಯದಿಂದ ಹಣ್ಣಿನ ತಿರುಳನ್ನು ಬೇರ್ಪಡಿಸ್ಬೇಕು, ಹಣ್ಣಿನ ಸಿಪ್ಪೆಯಿಂದ ಹಾಗೂ ಹಣ್ಣಿನ ಗೊರಟೆಯಿಂದ ಎರಡರಿಂದಲೂ ಬೇರ್ಕೊಡಿಸ್ಬೇಕಾಗುತ್ತೆ. ಸೊ ಈ ರೀತಿ ಒಂದು ಬೇರ್ಪಡಿಸ್ಕೊಂಡಂಥ ಹಣ್ಣಿನ ತಿರುಳನ್ನು ಒಂದು ಮಿಕ್ಸಿ ಅಥವಾ ರುಬ್ಬುವ ಸಾಧನದಲ್ಲಿ ಹಾಕಿ ರುಬ್ಬಿಕೊಂಡ್ರೆ ನಮಗೆ ದಪ್ಪಗೆ ಗಟ್ಟಿಯಾದಂಥ ಒಂದು ಹಣ್ಣಿನ ರಸ ಅಥವಾ ತಿರುಳು ಸಿಕ್ಕುತ್ತೆ. ಈ ತಿರುಳನ್ನು ನಾವು ತಗೊಂಡ್ಬಿಟ್ಟು ಇದು ಎಷ್ಟು ಇದೆ ಅಂತ ತೂಕ ಮಾಡ್ಕೊಂಡ್ಬಿಟ್ಟು ಅದಕ್ಕೆ 20% ಪ್ರಮಾಣದಲ್ಲಿ ಸಕ್ಕರೆ, 0.3 ಪ್ರಮಾಣದ ನಿಂಬುಪ್ಪು ಇವೆರಡನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಬೇಕಾಗತ್ತೆ. ಹೀಗೆ ಮಿಶ್ರ ಮಾಡಿದ ಹಣ್ಣಿನ ತಿರುಳು ಮತ್ತು ಇತರ ಸಾಮಗ್ರಿಗಳನ್ನು ಒಲೆ ಮೇಲಿಟ್ಟು ಚೆನ್ನಾಗಿ ಕುದಿಸಬೇಕಾಗತ್ತೆ. ಹೀಗೆ ಕುದಿಸಬೇಕಾದ್ರೆ ಮಧ್ಯ ಆಗಾಗ ಒಂದು ಸೌಟಿನಿಂದ ಮಿಶ್ರ ಮಾಡ್ತಾ ಅದು ತಳ ಹೊತ್ತದಂತೆ ನೋಡ್ಕೊಳ್ಬೇಕಾಗತ್ತೆ. ಈ ಒಂದು ಮಿಶ್ರಣ ಕುದಿಗೆ ಬಂದ ನಂತರ ಅದನ್ನು ಆರಲು ಬಿಡಬೇಕಾಗತ್ತೆ. ಹೀಗೆ ಆರಿದ ಮಿಶ್ರಣಕ್ಕೆ ನಾವು ರಾಸಾಯನಿಕ ಸಂರಕ್ಷಕಗಳನ್ನು ಸೇರಿಸಬೇಕಾಗತ್ತೆ. ಸಾಮಾನ್ಯವಾಗಿ ಉಪಯೋಗಿಸುವಂಥ ರಾಸಾಯನಿಕ ಸಂರಕ್ಷಕ ಅಂದರೆ ಪೊಟಾಷಿಯಂ ಮೆಟಾಬೈಸಲ್ಫೈಟ್ ಅಂತ ಹೇಳ್ತೀವಿ. ಇದು ನಾವು ಪ್ರತಿ ತಯಾರಾದ 1 kg ಪದಾರ್ಥಕ್ಕೆ 700 mg ಪ್ರಮಾಣದಲ್ಲಿ ತೂಕ ಮಾಡಿಬಿಟ್ಟು ಒಂದು ಸ್ಟೀಲ್ ಲೋಟದಲ್ಲಿ ತೊಗೊಂಡ್ಬಿಟ್ಟು ಅದಕ್ಕೆ ಶುದ್ಧ ಕುಡಿಯ ನೀರನ್ನು ಸೇರಿಸಿ ಒಂದು ಚಮಚದ ಸಹಾಯದಿಂದ ಚೆನ್ನಾಗಿ ಮಿಶ್ರ ಮಾಡಬೇಕು. ಅದು ಈ ರಾಸಾಯನಿಕ ಸಂರಕ್ಷಕ ಪೂರ್ತಿಯಾಗಿ ನೀರಿನಲ್ಲಿ ಕರಗಿದ ನಂತರ ತಯಾರಿ ಮಾಡಿಕೊಂಡಿದ್ದ ಹಣ್ಣಿನ ತಿರುಳಿನ ಒಂದು ದಪ್ಪ ಪದಾರ್ಥಕ್ಕೆ ಸೇರಿಸಿಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಸೇರುವಂತೆ ಮಿಶ್ರ ಮಾಡಬೇಕಾಗತ್ತೆ. ಆ ನಂತರ ಈ ಒಂದು ಮಿಶ್ರಣವನ್ನು ಡ್ರೈಯರ್ನ ತಟ್ಟೆಗಳಲ್ಲಿ ಹಾಕಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನಾವು ತಟ್ಟೆಯ ತಳಭಾಗಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಗ್ಲಿಸರಿನ್ ಅಥವಾ ತುಪ್ಪ ಅಥವಾ ಬೆಣ್ಣೆ ಯಾವುದನ್ನು ಸವರಿಕೊಂಡ್ರೆ ಒಣಗಿದ ನಂತರ ತೆಗಿಲಿಕ್ಕೆ ಸುಲಭ ಆಗುತ್ತೆ. ಈ ರೀತಿ ಒಂದು ತಟ್ಟೆ ತಳಭಾಗಕ್ಕೆ ಹಚ್ಚಿದ ನಂತರ ನಾವು ಏನು ಕುದಿಸಿ ತಯಾರಿಕೊಂಡಿರ್ತೀವಿ ಆ ಹಣ್ಣಿನ ಒಂದು ತಿರುಳನ್ನು ತೆಳುವಾಗಿ ಹರಡಬೇಕಾಗತ್ತೆ. ಈ ತಟ್ಟೆಗೆ ತಟ್ಟೆಗಳ ಒಳಗಡೆ ಹಾಕಿಬಿಟ್ಟು ತೆಳುವಾಗಿ ಹರಡಬೇಕು. ಹರಡಿದ ನಂತರ ಈ ತಟ್ಟೆಗಳನ್ನು ಡ್ರೈಯರ್ನಲ್ಲಿ ಅಥವಾ ಒಣಗಿದ ಸಾಧನದ ಒಳಗಡೆ ಇಟ್ಬಿಟ್ಟು ಅದರ ಡೋರನ್ನು ಹಾಕಿಬಿಟ್ಟು ಸುಮಾರು 65-70 degrees ಉಷ್ಣಾಂಶದಲ್ಲಿ ನಾವು ಒಣಗಿಸ್ಬೇಕಾಗತ್ತೆ. ಇದನ್ನು ನಾವು ಸುಮಾರು ಎಷ್ಟು ಒಣಗಿಸ್ಬೇಕು ಅಂದರೆ ಅದು ನೀರಿನಾಂಶ ಪೂರ್ತಿ ಹೋಗ್ಬಿಟ್ಟು ಗಟ್ಟಿಯಾಗಿ ತೆಳುವಾದ ಹಾಳೆ ಹಾಗೆ ಬರಬೇಕು ಈ ಹಣ್ಣಿನ ಒಂದು ತಿರುಳು. ಸೊ ಅಲ್ಲಿವರೆಗೆ ನಾವು ಒಣಗಿಸ್ಬೇಕು. ಅದಾದ ನಂತರ ಈ ತಟ್ಟೆಯಿಂದ ಈ ಒಂದು ಒಣಗಿದ ಹಾಳೆಯನ್ನು ಬೇರ್ಪಡಿಸ್ಕೊಂಡು ಅದನ್ನು ಬೇಕಾದ ಆಕಾರದಕ್ಕೆ ಕತ್ತರಿಸ್ಬಿಟ್ಟು ಅಲ್ಯೂಮಿನಿಯಂ ಅಥವಾ ಪಾಲಿಥೀನ್ ಚೀಲದಲ್ಲಿ ಸೇರಿಸ್ಬಿಟ್ಟು ಪ್ಯಾಕ್ ಮಾಡಿ ಇಟ್ಕೋಬಹುದು. ಇನ್ನು ನಮ್ಮ ಈ ಸೂರ್ಯನ ಬಿಸಿಲಲ್ಲಿ ಒಣಗಿಸೋದಕ್ಕಾಗೋದಿಲ್ವೇ? ಖಂಡಿತವಾಗಿಯೂ ಒಣಗಿಸ್ಬೋದು. ತಾಪಮಾನ ಜಾಸ್ತಿ ಇದ್ದ ಕಡೆಗಳಲ್ಲಿ ಅಥವಾ ತಾಪಮಾನ ಹೆಚ್ಚಾಗಿದ್ದ ಕಾಲಮಾನದಲ್ಲಿ ಒಣಗಿಸ್ಬೋದು. ಆ ಸಮಯದಲ್ಲಿ ನಾವು ಈ ಹಣ್ಣಿನ ತಿಳ್ಳನ್ನು ಒಣಗಕ್ಕಿಡಬೇಕಾದ್ರೆ ಅದ ಮೇಲೆ ಒಂದು ತೆಳುವಾದ ಬಿಳಿ ಬಟ್ಟೆಯನ್ನು ಇಟ್ಟು ಅದರ ಮೇಲೆ ಧೂಳು ಕೀಟಗಳು ಮುಂತಾದವ್ರ ಜೊತೆ ಸೇರದಂತೆ ನಾವು ನೋಡಿಕೊಂಡು ಖಂಡಿತವಾಗಿಯೂ ಬಿಸಿಲಿನಲ್ಲಿ ಸೂರ್ಯನ ಶಾಖವನ್ನು ಬಳಸ್ಕೊಂಡು ಒಣಗಿಸ್ಬೋದು. ಅದರ ಜೊತೆಗೆ ಈಗ ಸೋಲಾರ್ ಡ್ರೈಯರ್ ಡ್ರೈಯರ್ ಅಂತ ಬಂದಿದೆ, ಸೂರ್ಯನ ಶಾಖವನ್ನು ಉಪಯೋಗಿಸಿ ಡ್ರೈ ಮಾಡುವಂತ ಸಾಧನ, ಸೌರ ಒಣಗಿಸುವ ಯಂತ್ರಗಳು. ಸೊ ಅದನ್ನು ಸಹ ಹಳ್ಳಿಗಳಲ್ಲಿ ಉಪಯೋಗಿಸ್ಬೋದು, ಅದಕ್ಕೇನು ಖರ್ಚು ಹೆಚ್ಚು ಬರಲ್ಲ, ಅದಕ್ಕೆ ಸಬ್ಸಿಡಿ ಸಹ ಇರುತ್ತೆ, ಅದನ್ನು ಸಹ ಚೆನ್ನಾಗಿ ಉಪಯೋಗಿಸ್ ಮಾಡ್ಕೋಬಹುದು. ಈಗ ಒಂದ್ಸರಿ ನಾವು ಈ ಒಣ ಹಣ್ಣಿನ ತಿರುಳನ್ನ ತಯಾರು ಮಾಡ್ಕೊಂಡ ಮೇಲೆ ಎಷ್ಟು ದಿನ ಇದನ್ನ ಕೆಡದಂತೆ ನಾವು ಈ ಕೊಠಡಿಯ ಉಷ್ಣತೆಯಲ್ಲಿ ಇಟ್ಕೋಬಹುದು? ಇದು ಸಾಮಾನ್ಯವಾಗಿ 6 ತಿಂಗಳು ಸಾಮಾನ್ಯ ವಾತಾವರಣದಲ್ಲಿ ನಾವು ಇಡಬಹುದು, ಕೊಠಡಿಯ ಉಷ್ಣಾಂಶದಲ್ಲಿ 6 ತಿಂಗಳು. ಆದ ನಂತರ ಅದೇನು ಕೆಟ್ಟೋಗಲ್ಲ, ಆದ್ರೆ ಅದ ಬಣ್ಣ ಸ್ವಲ್ಪ ಕಂದುಕ್ಕೆ ತಿರುಗಿ ಅದು ಮಾರುಕಟ್ಟೆ ಮಾಡಲು ಸ್ವಲ್ಪ ಕಷ್ಟ ಆಗಬಹುದು. ಅದನ್ನೇ ನಾವು ಇನ್ನೂ ಹೆಚ್ಚು ದಿನ ಸಂಗ್ರಹಣೆ ಮಾಡಿ ಇಟ್ಕೊಳ್ಬೇಕು ಅಂದ್ರೆ ಫ್ರಿಡ್ಜ್ ಅಥವಾ ಕೋಲ್ಡ್ ಸ್ಟೋರೇಜ್ ಅಂತ ಏನ್ ಹೇಳ್ತೀವಿ, ತಂಪು ಹವಾಮಾನದಲ್ಲಿ ಸುಮಾರು 4-5 ಡಿಗ್ರಿ ಉಷ್ಣಾಂಶದಲ್ಲಿ ಇಟ್ಟರೆ ಸುಮಾರು 6 ತಿಂಗಳವರೆಗೂ ಅದು ಒಳ್ಳೆ ಕಲರ್ ಇರುತ್ತೆ, ಬಣ್ಣ ಇರುತ್ತೆ ಮತ್ತು ಕೆಟ್ಟೋಗೋದಿಲ್ಲ, ಹಾಗೆ ಹೆಚ್ಚು ದಿನ ಅದನ್ನು ಬಳಸಲಿಕ್ಕೆ ಆಗುತ್ತೆ. ಮತ್ತೆ ಈಗ ನಾವು ಇದನ್ನ ಸಂಗ್ರಹಿಸಬೇಕಾದ್ರೆ ಎಲ್ಲಿ ಸಂಗ್ರಹಿಸಬೇಕಾಗುತ್ತೆ? ಡಬ್ಬಿಗಳಲ್ಲಿ ಏನಾದರೂ ಇಟ್ಕೋಬೇಕಾಗುತ್ತೆ? ಖಂಡಿತವಾಗಿ ನಾನು ಮೊದಲೇ ಹೇಳ್ದಂಗೆ ಅಲ್ಯೂಮಿನಿಯಂ ಫಾಯ್ಲ್ ಇರೋಂಥ ಕವರಲ್ಲಿ ಇಡ್ಬೋದು, ಪಾಲಿಥೀನ್ ಇರ್ಬೋದು. ಆ ಥರ ಪ್ಯಾಕ್ ಮಾಡಿದ ನಂತರ 100 ಗ್ರಾಮು 200 ಗ್ರಾಮು ಅಥವಾ 1/2 ಕೆಜಿ ಆ ಥರ ಪ್ಯಾಕ್ ಮಾಡಿದ ನಂತರ ಅದು ದೊಡ್ಡ ಏರ್ ಟೈಟ್ ಕಂಟೈನರ್ಸ್ ಅಂತ ಹೇಳ್ತೀವಿ ಅಥವಾ ಡಬ್ಬ ಅಂತ ಹೇಳ್ತೀವಿ, ಅದರೊಳಗಡೆ ಹಾಕಿಬಿಟ್ಟು ಮುಚ್ಚಳ ಹಾಕಿ ಇಟ್ಟರೆ ಯಾವುದೇ ಒಂದು ಕೀಟಗಳ ಬಾಧೆನೂ ಸಹ ಇರಲ್ಲ, ಚೆನ್ನಾಗಿ ಸಂರಕ್ಷಣೆ ಆಗುತ್ತೆ. ಇನ್ನು ಈ ಮಿಶ್ರ ಹಣ್ಣಿನ ತಿರುಳಿನ ಒಂದು ಬಾರ್ ಕೂಡ ನಾವು ತಯಾರು ಮಾಡಬಹುದು. ಹೌದು ಹೌದು, ಇದನ್ನು ನಾವು ಮಾಡಬೇಕು ಅಂದರೆ ನಾವು ಮೊದಲನೇದಾಗಿ ಸಾದಾ ಹಣ್ಣಿನ ತಿರುಳಾದರೆ ಒಂದೇ ಒಂದು ಹಣ್ಣಿನ ತಿರುಳನ್ನು ಉಪಯೋಗಿಸಿ ಮಾಡ್ತೀವಿ, ಅದೇ ಅದು ಮಿಶ್ರ ಹಣ್ಣಿಂದ ಇದು ಅಂದರೆ ನಾವು ಒಂದು ಹಣ್ಣಿನ ಬದಲು 2 ಅಥವಾ 3 ಹಣ್ಣಿನ ತಿರುಳನ್ನು ಬೇರ್ಪಡಿಸ್ಕೊಂಡು ಆ 3 ಹಣ್ಣಿನ ತಿರುಳನ್ನು ಸಮ ಪ್ರಮಾಣದಲ್ಲಿ ಮಿಶ್ರ ಮಾಡ್ಕೊಂಡ್ಬಿಟ್ಟು ಮತ್ತು ಮೊದಲು ಹೇಳಿದ ಒಂದು ಏನು ವಿಧಾನ ಇದೆ, 20% ಸಕ್ಕರೆ ಅಂಶ, 0.3 ಹುಳಿ ಅಂಶ ಇವನ್ನೆಲ್ಲ ಸೇರಿಸ್ಬಿಟ್ಟು ಅದನ್ನು ಮತ್ತೆ ನಾವು ಸ್ಟೀಲ್ ತಟ್ಟೆಯಲ್ಲಿ ಹಾಕಿ ಒಣಗಿಸ್ಬಿಟ್ಟು ಮಾಡ್ಬೋದು. ಇಲ್ಲ ಅಂದರೆ ಈ ಒಂದೊಂದು ಹಣ್ಣಿನ ತಿರುಳನ್ನು ಬೇರೆ ಬೇರೆಯಾಗಿಯೇ ನಾವು ಒಣಗಿಸಿಬಿಟ್ಟು ಒಣಗಿದ ನಂತರ ಆ ತೆಳುವಾದ ಹಾಳೆಯನ್ನು ಬೇರ್ಪಡಿಸ್ಕೊಂಡು ಒಂದರ ಮೇಲೆ ಒಂದು ಬೇರೆ ಬೇರೆ ಹಣ್ಣಿನ ಒಂದು ತಿರುಳಿನ ಒಣ ಹಾಳೆಯನ್ನು ಇಟ್ಟುಬಿಟ್ಟು ನಮಗೆ ಬೇಕಾದ ಆಕಾರದಲ್ಲಿ ಅದನ್ನು ಕತ್ತರಿಸಿ ಆ ನಂತರ ಪ್ಯಾಕ್ ಮಾಡ್ಬೋದು. ಸೊ ಇದು ಮಿಶ್ರ ಹಣ್ಣಿನಿಂದ ಮಾಡಿದ್ದು. ಸೊ ಎರಡು ಥರ ಮಾಡ್ಬೋದು, ಒಂದು ಮೊದಲೇ ಹಣ್ಣಿನ ತಿರುಳು ಮಿಕ್ಸ್ ಮಾಡಿ ಒಣಗಿಸ್ಬೋದು ಅಥವಾ ಬೇರೆ ಬೇರೆಯಾಗಿ ಮಾಡಿಕೊಂಡು ಆ ನಂತರ ಅದನ್ನು ಒಂದರ ಮೇಲೆ ಒಂದಿಟ್ಟು ಕತ್ತರಿಸಿ ಪ್ಯಾಕ್ ಮಾಡ್ಬೋದು. ಇದಕ್ಕೆ ನಮ್ಮ ತರಕಾರಿಗಳು ಚೆನ್ನಾಗಿ ಮಾಗಿದಾಗ ಆ ಒಂದು ತಿರುಳನ್ನು ಕೂಡ ಮಿಶ್ರ ಮಾಡ್ಬೋದು? ಮಾಡ್ಬೋದು, ಆದರೆ ನಾವು ಅದು ಏನು ಒಂದು ಸುವಾಸನೆ ಏನಿರುತ್ತೆ ಅದು ಹಣ್ಣಿನ ತಿರುಳಿನ ಜೊತೆಗೆ ಅದು ಯಾವ ರೀತಿ ಹೊಂದ್ಕೊಳ್ಳುತ್ತೆ ಅನ್ನೋದು ನೋಡ್ಕೊಂಡ್ಬಿಟ್ಟು ಪ್ರಯೋಗ ಮಾಡಬೇಕಾಗುತ್ತೆ. ಖಂಡಿತವಾಗಿ ಮಾಡ್ಬೋದು. ಈಗ ಸಾಮಾನ್ಯವಾಗಿ ನಾವು ಟೊಮೆಟೊ ಸೇರಿಸ್ಬೋದು ಅಥವಾ ಬೇರೆ ಯಾವುದು ಗಟ್ಟಿ ಇರೋಂಥದ್ದು ಯಾವುದೇ ಒಂದು ಹಣ್ಣಿನ ತಿರುಳು ಅಥವಾ ತರಕಾರಿ ತಿರುಳು, ಯಾಕೆಂದರೆ ಅದು ಗಟ್ಟಿ ಇದ್ದಷ್ಟು ಒಳ್ಳೆಯದು. ನಾವು ಯಾಕೆಂದರೆ ನಾವು ಒಣಗಿಸ್ಬೇಕು ಅಂದರೆ ನಾವು ಅದು ತೆಳುವಾದ ತಿರುಳಿದ್ರೆ ಈಗ ನಾವು ನಿಂಬೆ ಹಣ್ಣಿನ ರಸ ಅಂಥದ್ದೆಲ್ಲ ಆದರೆ ಒಣಗಿಸೋದು ಕಷ್ಟ ಆಗುತ್ತೆ, ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ದಪ್ಪಾಗಿ ಗಟ್ಟಿಯಾಗಿರೋ ಅಂತ ಹಣ್ಣಿನ ತಿರುಳು ಅಥವಾ ತರಕಾರಿ ತಿರುಳು ಯಾವ್ದಾದ್ರೂ ಖಂಡಿತವಾಗಿ ಉಪಯೋಗಿಸಿಕೊಂಡು ಈ ತರ ಪದಾರ್ಥವನ್ನು ಮಾಡ್ಕೋಬಹುದು. ನಮ್ಮ ಯುವಕರು ಮತ್ತು ರೈತ ಮಹಿಳೆಯರು ಈ ಸ್ವಸಹಾಯ ಸಂಘಗಳನ್ನು ಸ್ಥಾಪನೆ ಮಾಡಿಕೊಂಡು ಇದನ್ನ ತಯಾರು ಮಾಡಿಕೊಂಡು ಮಾರಾಟ ಮಾಡುವಂಥ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದ್ದಾವೆ ಅಂತ? ಇದು ಖಂಡಿತವಾಗಿಯೂ ಸಾಧ್ಯ ಇರೋಂಥ ಒಂದು ಉದ್ದಿಮೆ ಅಂತ ಹೇಳ್ಬೋದು. ಅದನ್ನು ಒಂದು ಚಿಕ್ಕ ಅಥವಾ ನಾನು ಮೊದಲೇ ಹೇಳಿದಂಗೆ ಗೃಹ ಉದ್ದಿಮೆಯಾಗಿ ಈಗ ಸ್ತ್ರೀಶಕ್ತಿ ಗುಂಪುಗಳಾಗಲಿ, ಸ್ವಸಹಾಯಕ ಗುಂಪುಗಳಾಗಲಿ, ನಿರುದ್ಯೋಗಿ ಯುವಕರಾಗಲಿ, ಒಂದು ಸಣ್ಣ ಸಂಘ ಮಾಡ್ಕೊಂಡ್ಬಿಟ್ಟು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಒಂದು ಡ್ರೈಯರ್ ಬೇಕಾಗುತ್ತೆ ನಾನು ಮೊದಲೇ ಹೇಳ್ದಂಗೆ, ಒಣಗಿಸುವ ಯಂತ್ರ. ಇದಕ್ಕೆ ಸುಮಾರು ಒಂದು 30,000-40,000 ಖರ್ಚು ಬರುತ್ತೆ. ಈ ಸೌರ ಒಣಗಿಸುವಂತ ಯಂತ್ರ ಅಂತ? ಹಾ ಹೌದು. ಎಷ್ಟು ಖರ್ಚು? ಅದಕ್ಕೆ ಸುಮಾರು ಒಂದು 15,000-16,000 ಖರ್ಚು ಬರುತ್ತೆ. ಸೊ ಇಷ್ಟು ಒಂದು ಬಂಡವಾಳ ಹಾಕಿಬಿಟ್ಟು ಒಂದು ಒಣಗಿಸುವ ಸಾಧನವನ್ನು ನಾವು ಪರ್ಚೇಸ್ ಮಾಡಿದರೆ, ಖರೀದಿ ಮಾಡಿದರೆ, ಅದರ ಜೊತೆಗೆ ಸಾಮಾನ್ಯ ಮನೆಯಲ್ಲಿ ಏನು ಉಪಯೋಗಿಸ್ತೀವಿ ಅದೇ ರೀತಿ ಸ್ಟೀಲ್ ತಟ್ಟೆಗಳಾಗಲಿ, ಸ್ಟೀಲ್ ಪಾತ್ರೆಗಳಾಗಲಿ, ಸ್ಟೀಲ್ ಚಾಕುಗಳು, ಚಮಚಗಳು ಮತ್ತು ಸೌಟುಗಳು, ಅವೇ ಉಪಯೋಗಕ್ಕೆ ಬರುತ್ತೆ. ಮುಖ್ಯವಾಗಿ ಒಂದು ಒಣಗಿಸುವ ಸಾಧನ ಅಥವಾ ಡ್ರೈಯರ್ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಖರೀದಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿ ಒಂದು ಉದ್ದಿಮೆಯನ್ನು ಯಾರೇನು ಮಾಡಬೇಕು ಅಂತ ಮುಂದೆ ಬಂದರೆ ಅದಕ್ಕೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಸೂಕ್ತವಾದ ತಂತ್ರಜ್ಞಾನ ಮತ್ತು ಅದಕ್ಕೆ ಅವಶ್ಯಕವಾದಂಥ ತರಬೇತಿಯನ್ನು ನಮ್ಮ ಸಂಸ್ಥೆಯ ಪರವಾಗಿ ಕೊಡ್ತೀವಿ. ದಯವಿಟ್ಟು ಅದನ್ನು ಅವರು ಉಪಯೋಗ ಮಾಡ್ಕೊಳ್ಬೋದು. ಅದರ ಜೊತೆಗೆ ನಾನು ಮೊದಲೇ ಹೇಳ್ದಂಗೆ ಅದು ಯಂತ್ರಕ್ಕೆ ಏನು ಬೆಲೆ ಬರುತ್ತೆ ಅದಕ್ಕೆ 50%-ವರೆಗೂ ಈ ಕರ್ನಾಟಕ ರಾಜ್ಯದಲ್ಲಿ ಏನು ಹಾರ್ಟಿಕಲ್ಚರ್ ಮಿಷನ್ ಅಂತ ಏನಿದೆ ಆ ಒಂದು ಪ್ರೋಗ್ರಾಮ್ ನಾನು ಕಾರ್ಯಕ್ರಮದ ಮೂಲಕ ಅವರಿಗೆ ಸಬ್ಸಿಡಿ ಸಹ ಪಡ್ಕೊಂಡ್ಬಿಟ್ಟು ಅನುಕೂಲತೆ ಮಾಡ್ಕೊಳ್ಬೋದು. ಇದು ಜೊತೆಗೆ ನಾವು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಮಾಡ್ತೀವಿ ಅಂದರೆ ಈ ಭಾರತ ಸರ್ಕಾರದ ಒಂದು ಕಾನೂನಿನ ಪ್ರಕಾರ ಒಂದು ಲೈಸೆನ್ಸ್ ಪಡ್ಕೊಳ್ಬೇಕಾಗತ್ತೆ, ಪರವಾನಗಿ ಬೇಕಾಗುತ್ತೆ. ಅದಕ್ಕೆ ಮೊದಲು ಫುಡ್ ಪ್ರಾಡಕ್ಟ್ ಆರ್ಡರ್ ಅಥವಾ ಎಫ್ ಯು ಆರ್ಡರ್ ಇಂದ ಅಂತ ಹೇಳ್ತಿದ್ದು, ಈಗ ಅದನ್ನ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ ಆಫ್ ಇಂಡಿಯಾ ಅಂತ ಬದಲಾಯಿಸಿದ್ದಾರೆ. ಇವ್ರ ಮುಖಾಂತರ ನಾವು ಒಂದು ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ರೆ ಅವರು ಒಂದು ನಂಬರ್ ಕೊಡ್ತಾರೆ, ಅದು ಯಾವುದೇ ಇವರು ಒಂದು ವಾಣಿಜ್ಯ ಉದ್ದೇಶಕ್ಕಾಗಿ ಮಾಡಿದಂಥ ಈ ಹಣ್ಣು ಮತ್ತು ತರಕಾರಿಯ ಪದಾರ್ಥಗಳ ಮೇಲೆ ಲೇಬಲ್ ಅಂಟಿಸಬೇಕಾದಾಗ ಈ ಒಂದು ನಂಬರ್ನ ಕಡ್ಡಾಯವಾಗಿ ನಮೂದಿಸಲೇಬೇಕಾಗಿರುತ್ತೆ. ಅದರ ಜೊತೆಗೆ ಆ ಲೇಬಲ್ನ ಮೇಲೆ ಆ ಪದಾರ್ಥದ ಹೆಸರು, ಅದನ್ನು ತಯಾರಿಸಿದ ದಿನಾಂಕ, ಅದು ಎಷ್ಟು ತಿಂಗಳು ಅಥವಾ ದಿನಗಳ ಒಳಗೆ ಉಪಯೋಗಿಸಬೇಕು, ಮತ್ತು ಅದರಲ್ಲಿ ಏನೇನು ಸಾಮಗ್ರಿಗಳನ್ನು ಉಪಯೋಗಿಸಿದಾಗ, ಈ ಎಲ್ಲ ಒಂದು ವಿವರಗಳನ್ನು ಕೊಡಬೇಕಾಗಿದ್ದು ತುಂಬ ಅವಶ್ಯಕ. ಯಾಕಂದ್ರೆ ಇದು ಗ್ರಾಹಕರಿಗೆ ಅವರ ಒಂದು ಹಕ್ಕು, ಅದು ನಾವು ಏನು ಖರೀದಿ ಮಾಡ್ತಾ ಇದೀವಿ ಅದರಲ್ಲಿ ವಿಚಾರಗಳು ಗೊತ್ತಾಗಬೇಕಾಗುತ್ತೆ. ಹಾಗಾಗಿ ಅದು ಖಂಡಿತವಾಗಿಯೂ ಪರವಾನಗಿ ಪಡ್ಕೊಳ್ಳೋದು ಹಾಗೂ ಅದನ್ನ ಒಂದು ಸೂಕ್ತ ಲೇಬಲ್ ಮೂಲಕ ಅದ ಎಲ್ಲ ವಿವರ ಕೊಡೋದು ಖಂಡಿತವಾಗಿ ಅವಶ್ಯಕತೆ ಇರುತ್ತೆ. ಮತ್ತೆ ಕೇಂದ್ರದಲ್ಲಿ ಒಂದು ಆಹಾರ ಸಂಸ್ಕರಣ ಮಂತ್ರಾಲಯ ಅಂತಾನೆ ಪ್ರಾರಂಭ. ಹೌದು ಹೌದು ಹೌದು, ಅಲ್ಲೂ ಕೂಡ ಇದಕ್ಕೆ ಪ್ರೋತ್ಸಾಹ ಸಿಗ್ತಾ ಇದೆ. ಖಂಡಿತವಾಗಿಯೂ ಇದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಸೊ ಇದಕ್ಕೆ ನೀವು ತರಬೇತಿಗೆ ಅಥವಾ ಈ ಒಂದು ಟೆಕ್ನಾಲಜಿ ಅಥವಾ ಇದಕ್ಕೆ ಏನು ನಿಮಗೆ ಖರ್ಚು ಬರುತ್ತೆ, ನೀವು ಅವರಿಗೆ ಮೊದಲೇ ಒಂದು ಅಪ್ಲಿಕೇಶನ್ ಕೊಟ್ಬಿಟ್ಟು, ಸೊ ಅವ್ರ ಮುಖಾಂತರ ಸಹ ಅದಕ್ಕೆ ಒಂದು ಸ್ವಲ್ಪ ಧನ ಸಹಾಯವನ್ನು ಪಡ್ಕೊಂಡು ಉದ್ದಿಮೆಯನ್ನು ಪ್ರಾರಂಭ ಮಾಡಬಹುದು. ಇದಕ್ಕೆ ಸರ್ಕಾರದ ಕಡೆಯಿಂದ ಒಳ್ಳೆ ಪ್ರೋತ್ಸಾಹ ಇದೆ. ಮೂಲ ಸೌಕರ್ಯಗಳನ್ನು ಕೂಡ ಅವರು ಮಾಡಿಕೊಡೋದಕ್ಕೆ ಮುಂದೆ ಬರ್ತಾರೆ. ಹಾ ಹೌದು, ಖಂಡಿತವಾಗಿ ಆಹಾರ ಪಾರ್ಕ್ಗಳು ಅಂತ ಮಾಡ್ತಾರೆ. ಹಾ ಹೌದು ಹೌದು, ರೈತರಿಗೆ ಮತ್ತೆ ಇವರು ಒಂದು ಉದ್ದಿಮೆದಾರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಒಂದೇ ಕಡೆ ಎಲ್ಲ ಸೌಲಭ್ಯಗಳು ದೊರಕುವಂತೆ ಆಗಲಿ ಅಂದ್ಬಿಟ್ಟು ಆಹಾರ ಪಾರ್ಕ್ ಅಂತ ಮಾಡಿರ್ತಾರೆ. ಅಲ್ಲಿ ಎಲ್ಲ ನೋಡಿಬಿಟ್ಟು ತಿಳ್ಕೊಂಡ್ಬಿಟ್ಟು, ಸೊ ಈ ಒಂದು ಒಂದು ಉದ್ದಿಮೆಯನ್ನು ಅವರು ಖಂಡಿತವಾಗಿಯೂ ಮಾಡ್ಬೋದು. ಇದು ಚಿಕ್ಕ ಪ್ರಮಾಣದಲ್ಲಿ ಮಾಡ್ಬೋದು, ಹೆಚ್ಚು ಬಂಡವಾಳ ಬೇಕಾಗಲ್ಲ. ಖಂಡಿತವಾಗಿಯೂ ಇದಕ್ಕೆ ಒಳ್ಳೆ ಒಂದು ಬೇಡಿಕೆ ಇದೆ, ಯಾಕಂದ್ರೆ ಹಣ್ಣು ತರಕಾರಿಗಳು ಬೆಳೆದ ಕಡೆ ಅದರ ಬೆಲೆ ತುಂಬ ಕಡಿಮೆ ಇರುತ್ತೆ. ಅದನ್ನೇ ಒಂದು ಸಂಸ್ಕರಿಸಿ ಮಾಡಿ ಸೂಕ್ತವಾಗಿ ಪ್ಯಾಕ್ ಮಾಡಿ ಒಳ್ಳೆ ಲಾಭವನ್ನು ಇವರು ಪಡ್ಕೊಳ್ಬಹುದು, ಅದರ ಜೊತೆಗೆ ಅದು ಏನು ಹಣ್ಣು ತರಕಾರಿ ಬೆಳೆಯಿರ್ತಾರೆ ಅವ್ರಿಗೂ ಸಹ ಖಂಡಿತ ಲಾಭ ಸಿಗುತ್ತೆ, ಅನುಕೂಲ ಆಗುತ್ತೆ, ಅವ್ರಿಗೂ ಸೂಕ್ತ ಬೆಲೆ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ರೈತ ಬಾಂಧವರೇ, ಈ ಹಣ್ಣು ಮತ್ತು ತರಕಾರಿಗಳ ಸಂಸ್ಕರಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ದೊರೆಯಪ್ಪಗೌಡ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845461143. ಇನ್ನೊಂದ್ಸರಿ ಹೇಳ್ತೀನಿ, 9845461143. ಈ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು, ತಾವು ಹೆಚ್ಚಿನ ಮಾಹಿತಿಯನ್ನು ಅವರಿಗೆ ಖಂಡಿತವಾಗಿ. ತುಂಬ ಸಂತೋಷ ಡಾಕ್ಟರ್ ದೊರೆಯಪ್ಪಗೌಡ್ರೆ. ತಾವಿದುವರೆಗೂ ಈ ಒಣಹಣ್ಣಿನ ತಿರುಳು ಅಥವಾ ಒಣಹಣ್ಣಿನ ಹಪ್ಪಳ ಅಥವಾ ಈ ಫ್ರೂಟ್ ಬಾರ್, ಇದರ ತಯಾರಿಕೆ ಬಗ್ಗೆ ನಮ್ಮ ರೈತ ಮಹಿಳೆಯರಿಗೆ, ರೈತ ಬಾಂಧವರಿಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಮಿಶ್ರ ಹಣ್ಣುಗಳ ತಿರುಳಿನ ಹಪ್ಪಳ ತಯಾರಿಕೆ ಈ ಕುರಿತು ಡಾಕ್ಟರ್ ದೊರೆಯಪ್ಪಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಸಾವಯವ ಕೃಷಿ ಕುರಿತು ಮಾಹಿತಿ. ಯಾವುದೇ ಬೆಳೆಗೆ ಕೃತಕ ರಾಸಾಯನಿಕ ವಸ್ತುಗಳನ್ನು ಪೋಷಕಾಂಶವಾಗಿ ಬಳಸದೆ ಆ ಬೆಳೆಯಲ್ಲಿ ಕಂಡುಬರುವಂಥ ರೋಗ ಮತ್ತು ಕೀಟಗಳ ತೊಂದರೆಯನ್ನು ಪ್ರಕೃತಿ ದತ್ತವಾಗಿ ದೊರೆಯುವಂಥ ವಸ್ತುಗಳನ್ನು ಬಳಸಿಕೊಂಡು ನಿಯಂತ್ರಣ ಮಾಡುವಂಥ, ಬೆಳೆಗಳ ಇಳುವರಿಯನ್ನು ಹೆಚ್ಚಿಸೋದಕ್ಕೆ ಪ್ರಚೋದಕಗಳನ್ನು ಬಳಸದೆ ಕೈಗೊಂಡಂಥ ಬೇಸಾಯಕ್ಕೆ ಸಾವಯವ ಬೇಸಾಯ ಅಥವಾ ಸಾವಯವ ಕೃಷಿ ಅಂತ ಕರಿಬಹುದು. ಸಾವಯವ ಕೃಷಿಯಿಂದ ಬೆಳೆಸಿದಂಥ ಹುಲ್ಲು ಬೇರೆ ಆಹಾರವನ್ನು ಕೊಟ್ಟು ತಿಂಡಿ ರೂಪದಲ್ಲಿ ಕೊಡುವಂಥ ಹಿಂಡಿಗಳಲ್ಲೂ ಕೂಡ ಯಾವುದೇ ರಾಸಾಯನಿಕ ವಸ್ತುವನ್ನು ಸೇರಿಸದೆ ಸಾಕಿರುವಂಥ ಹಸು ಕೊಡುವಂಥ ಹಾಲು ಕೂಡ ಸಾವಯವ ಹಾಲಾಗಿರುತ್ತೆ. ಈ ತತ್ವಗಳನ್ನೇ ಅನುಸರಿಸಿ ಸಾವಯವ ಬೀಜೋತ್ಪಾದನೆ, ರೇಷ್ಮೆ ನೂಲು ಉತ್ಪಾದನೆ, ಹಾಗೆಯೇ ಬೇರೆ ಪ್ರಾಣಿಗಳನ್ನು ಸಾಕುವಂಥ ಕ್ರಮ ಈ ಸಾವಯವ ಕೃಷಿ ಅನುಸಾರ ಬೆಳೆಸಿದಂಥ ಉತ್ಪಾದನೆಗಳಾಗಿರ್ತವೆ. ಬೆಳೆಗಳ ಇಳುವರಿಯನ್ನು ಹೆಚ್ಚು ಮಾಡೋದಕ್ಕೆ ಈ ಬೆಳೆಗಳ ಪರಿವರ್ತನೆಯನ್ನು ಕೈಗೊಳ್ಳುವಂಥದ್ದು, ಸಿಗುವಂಥ ಎಲ್ಲ ಬಗೆಯ ಕಸ ಕಡ್ಡಿಗಳನ್ನು ಭೂಮಿಗೆ ಸೇರಿಸಿ ಫಲವತ್ತತೆಯನ್ನು ಹೆಚ್ಚಿಕೊಂಡು ಹೋಗುವಂಥದ್ದು, ನೈಸರ್ಗಿಕವಾಗಿ ದೊರೆಯುವಂಥ ಪೋಷಕಾಂಶಗಳನ್ನು ಬಳಸುವಂಥದ್ದು, ಉತ್ತಮ ರೀತಿಯಲ್ಲಿ ಬೇಸಾಯ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಬೆಳೆಗಳಿಗೆ ತಗುಲುವಂಥ ಹಲವು ಬಗೆಯ ಕೀಟ ಮತ್ತು ರೋಗದ ತೊಂದರೆಯನ್ನು ಹಳೆಯ ಪದ್ಧತಿಗಳು ಮತ್ತು ಬೇರೆ ಹೊಸ ಸಹಜ ಕ್ರಮಗಳಿಂದ ನಿಯಂತ್ರಣಕ್ಕೆ ತರೋದು, ಇವೆಲ್ಲವನ್ನು ನಾವು ಸಮಗ್ರ ರೀತಿಯಲ್ಲಿ ಬಳಸ್ಕೊಳ್ಳೋದು ಸಾವಯವ ಬೇಸಾಯದಲ್ಲಿ ಅತ್ಯಗತ್ಯ. ಹೆಚ್ಚು ಇಳುವರಿ ಪಡೆಯುವಂಥ ಹಂಬಲದಿಂದ ಕಳೆದ 3-4 ದಶಕದ ಕಾಲದಿಂದ ನಾವು ಆಧುನಿಕ ಕೃಷಿಯನ್ನು ಕೈಗೊಂಡು ಮಣ್ಣಿನ ಆರೋಗ್ಯದ ಕಡೆಗೆ ಅಷ್ಟು ಗಮನವನ್ನು ಕೊಟ್ಟಿಲ್ಲ. ಇದರಿಂದ ಆಹಾರ ವಸ್ತುಗಳ ಗುಣಮಟ್ಟ ಇಳಿಮುಖ ಆಗಿದೆ, ಮತ್ತು ಇದರಿಂದ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಜನರಲ್ಲಿ ತಲೆದೋರ್ತಾ ಇದ್ದಾವೆ. ಇದರ ಬಗ್ಗೆ

ಇಂದು ಬೆಳಗ್ಗೆ ನಿಧನರಾದರೂ 33 ವರ್ಷ ಪ್ರಾಯದ ಈಶ್ವರ ಪುರುಷು ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೃತರ ಸ್ವಗೃಹ ಜಂಬರುವಿನಲ್ಲಿ ನಡೆಯಲಿದೆ. ಕಕ್ಕಬ್ಬೆ ಯವಕಪಾಡಿ ನಿವಾಸಿ ತೆಲುಗ ಬಣಜಿಗ ದಿವಂಗತ ಸಣ್ಣಯ್ಯನವರ ಮಗ ತಮ್ಮಯ್ಯ ಅವರು ಇಂದು ನಿಧನರಾದರು. 66 ವರ್ಷ ಪ್ರಾಯದ ತಮ್ಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಗೆ ಸ್ವಗ್ರಾಮ ಕಕ್ಕಬ್ಬೆ ಯವಕಪಾಡಿಯಲ್ಲಿ ಜರುಗಿಸಲಾಗುವುದು. ಎಂಬಾಡಗ ನಿವಾಸಿ ಕೊರಗಪ್ಪ ರೈ ಅವರ ಪತ್ನಿ ಪಾರ್ವತಿ ರೈ ಅವರು ಇಂದು ನಿಧನರಾದರು. 75 ವರ್ಷ ಪ್ರಾಯದ ಪಾರ್ವತಿ ರೈ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಗೆ ಎಂಬಾಡಗ ಗ್ರಾಮದ ಮೃತರ ಸ್ವಗೃಹದಲ್ಲಿ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಕ್ರೀಡೆ ಸೇರಿದಂಗೆ ಯಾವುದೇ ಕ್ಷೇತ್ರದಲ್ಲಿ ಹೆಸರು ಗಳಿಸಿದ ಸಾಧಕರ ಸಾಧನೆ ಪುಸ್ತಕ ರೂಪದಲ್ಲಿ ದಾಖಲಾದರೆ ಮುಂದಿನ ಯುವ ಪೀಳಿಗೆಗೆ ಅದು ಸ್ಫೂರ್ತಿಯಾಗಿ ಉಳಿದಿದೆ ತಿಳಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಚಪ್ಪುಡಿರ ಎಂ ಪೂರ್ಣಚೌ ಅಭಿಪ್ರಾಯನ ವ್ಯಕ್ತಪಡಿಸಲು ಅವು ಪತ್ರಿಕಾ ಭವನದಲ್ಲಿ ಇಂದು ನಡೆದ ಕೊಡವ ಮಕ್ಕಳ ಕೂಟದ 105ನೇ ಕೊಡಗಿನ ಕ್ರೀಡಾಪಟುಗಳ ಜೀವನ ಚರಿತ್ರೆ ಪುಸ್ತಕನ ಬಿಡುಗಡೆ ಸಮಾರಂಭನ ಉದ್ಘಾಟಿಸಿ ಮಾತಾಡಿ ಕ್ರೀಡಾ ಜಿಲ್ಲೆ ಕೊಡಗು ಈಗ ಕೇವಲ ಕ್ರೀಡೆಗೆ ಮಾತ್ರ ಸೀಮಿತ ಅಲ್ಲದೆ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾಳು. ಇದನ್ನು ಪುಸ್ತಕ ರೂಪದಲ್ಲಿ ಹೊರತಂದರೆ ಯುವ ಜನಾಂಗಕ್ಕೆ ಸ್ಫೂರ್ತಿ ತುಂಬುವ ರೀತಿಯಲ್ಲಿ ದಾಖಲೆಯಾಗಿ ಉಳ್ಕಂಡದಂತ ಹೇಳ್ದು. ಪಾಡಿಶ್ರೀ ಇಗ್ಗುತ್ತಪ್ಪ ದೇವಸ್ಥಾನದಲ್ಲಿ ಹೊಸದಾಗಿ ಕಟ್ಟಿದ ಕಾರಿಡಾಲ್ನ ಉದ್ಘಾಟನಾ ಜಂಬರ 25 ಹೊತ್ತಾರೆ 11 ಗಂಟೆಗೆ ಸಂಸದರಾದ ಮಾನ್ಯ ಶ್ರೀ ಯದುವೀರ್ ಕೃಷ್ಣದತ್ತ ನರಸಿಂಹರಾಜ ಒಡೆಯರವು ಉದ್ಘಾಟಿಸುವೆ. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ 25 ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ರಜೆ ಇದ್ದದೆ ಹಾಗೆ 31 ಲೆಕ್ಕ ತಪಾಸಣೆ ಇರದಂದ ಮದ್ದು ವಿತರಣೆ ಇರದುಲೆ ತುರ್ತು ಸೇವೆಗಳಿಗೆ ವೈದ್ಯರು ಇದ್ದವೆ ತಡೆ ಪ್ರಕಟಣೆ ತಿಳಿಸಲು. ಅಂಚೆ ಅದಾಲತ್ನ ಮುಂದಿನ ಸಭೆ 24 ಹೊತ್ತಾರೆ 11 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟ ಎಲ್ಲಾ ತರದ ಪುಕಾರುಗಳನ್ನು ತಕ್ಕೊಂಡು ಚರ್ಚಿಸಲಾಗಿದೆ. ಏನಾದ್ರು ಪುಕಾರ್ಗ ಇದ್ದರೆ ಅಂಚೆ ಅದಾಲತ್ ತಿಳಿ ಬರೆದು ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇಲ್ಲಿಗೆ ನಾಳೆ ಒಳಗೆ ತಲುಪುವಂಗೆ ಕಳಿಸಕ್ಕೂ 24 ನಡೆಯುವ ಸಭೆಗೆ ಭಾಗವಹಿಸಕ್ಕೂ ತಿಳಿ ಅಂಚೆ ಅಧೀಕ್ಷಕರು ಪ್ರಕಟಣೆ ತಿಳಿಸಲು. ಕೊಡಗು ಜಿಲ್ಲೆಯಲ್ಲಿ ಅಬಕಾರಿ ಅಕ್ರಮಗ ಕಂಡು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಅಬಕಾರಿ ಕಾಯ್ದೆ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಾಳೆ ಮಧ್ಯಾಹ್ನ 12 ಹೋಟೆಲ್ ರಾಜದರ್ಶನಲ್ಲಿ ಸಭೆ ನಡೆಸಿಕೆ ಉದ್ದೇಶಿಸಲಾಗಿದ್ದು ಈ ಸಭೆಗೆ ಮಡಿಕೇರಿ ತಾಲೂಕಿನ ಎಲ್ಲ ಹೋಂಸ್ಟೇ ಮಾಲೀಕರು ಹಾಜರಾಗಿ ಮಾಹಿತಿನ ಪಡ್ಕೊಳ್ಳುವಂಗೆ ಇಲಾಖೆನ ಪ್ರಕಟಣೆ ತಿಳಿಸಲು. ಸಾಂಪ್ರದಾಯಿಕ ಶಿಕ್ಷಣದೊಟ್ಟಿಗೆ ಪರಿಸರದ ವೈವಿಧ್ಯತೆಗಳ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಅಗತ್ಯ ಹುಟ್ಟು ತಳಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಆಯುಕ್ತರಾದ ಪಿಜಿಆರ್ ಸಿಂಧಿಯವು ಹೇಳಲು. ಅವು ಕುಶಾಲನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ 2 ಕಾಲ ಜಿಲ್ಲಾ ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಮಕ್ಕಳ ಮೇಳನ ಉದ್ಘಾಟಿಸಿ ಮಾತಾಡಿ ಲಾಯಕದ ಬದುಕು ಹಾಗೆ ಆರೋಗ್ಯಕರ ಸಮಾಜ ಕಟ್ಟುವಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಶಿಸ್ತು ಮತ್ತು ಕೌಶಲ್ಯದ ಪಾತ್ರ ಮಹತ್ವ ಆಗಿಟ್ಟು ಪ್ರತಿಯೊಬ್ಬರಲ್ಲಿ ಮನುಷ್ಯತ್ವ ಸಹೋದರತ್ವ ಭಾವನೆಗೆ ಬರಕು ಪರಿಸರ ಜಾಗೃತಿ ಪ್ಲಾಸ್ಟಿಕ್ನಿಂದ ಆಗುವ ದುಷ್ಪರಿಣಾಮಗ ಪರಿಸರ ಸ್ವಚ್ಛತೆ ಸೇರಿದಂಗೆ ಪರಿಸರನ ಉಳಿಸಿ ಬೆಳೆಸಿದ್ರ ಬಗ್ಗೆ ತಿಳುವಳಿಕೆ ಅಗತ್ಯ ಅಂತ ಹೇಳ್ದು. ರಾಜ್ಯಮಟ್ಟದ ಯುವಜನೋತ್ಸವ ದಾವಣಗೆರೆಯಲ್ಲಿ ಬರುವ ತಿಂಗಳ 4 ಮತ್ತು 5 ನಡೆದಿದೆ. ನೆಹರು ಯುವ ಕೇಂದ್ರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ 3 ತಾಲೂಕುಗಳ ಆಶ್ರಯದಲ್ಲಿ ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ನಡೆದ ಜಿಲ್ಲಾ ಮಟ್ಟದ ಯುವಜನೋತ್ಸವದ ಕಾರ್ಯಭಾರಲ್ಲಿ ಬೇರೆ ಬೇರೆ ಪೈಪೋಟಿಯಲ್ಲಿ ಸೂರ್ಣ ಇನಾಮ್ ಪಡ್ಕೊಂಡವು. ರಾಜ್ಯಮಟ್ಟದಲ್ಲಿ ಭಾಗವಹಿಸುವಂಗೆ ಕೊಡಗು ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷರು ತಿಳಿಸಲು. ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟಿದ ದಿನದ ಪ್ರಯುಕ್ತ 29 ವಿಶ್ವ ಮಾನವ ದಿನನ ಕನ್ನಡ ಸಾಹಿತ್ಯ ಪರಿಷತ್ ಕೂಡುಕೂಟಲ್ಲಿ ನಡೆಸಿಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲು. ಕುವೆಂಪು ಅವರ ಬಗ್ಗೆ ಉಪನ್ಯಾಸ, ಕವನವಾಚನ, ಗಮಕ ವಾಚನ, ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಭಾಷಣ ಪೈಪೋಟಿ ಸೇರಿದಂಗೆ ಇನ್ನಿತರ ಕಾರ್ಬಾರ್ಗ ನಡೆದಿದೆ. ಭಾರತೀಯ ಸೇನೆನ ಅಗ್ನಿವೀರ್ ಜನರಲ್ ಡ್ಯೂಟಿ ಹೆಂಗಸರಿಗೆ ಮಿಲಿಟರಿ ಪೊಲೀಸ್ ನೇಮಕಾತಿ ರ್ಯಾಲಿನ 2025 ಜನವರಿ 6 ಮತ್ತು 7 ಬೆಂಗಳೂರಿನ ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ನಡೆದಿದೆ. ಈಗಾಗಲೇ ಆನ್ಲೈನ್ಲಿ ಅರ್ಜಿ ಹಾಕಿದ ಅಭ್ಯರ್ಥಿಗೆ ಸಂಬಂಧಪಟ್ಟ ಜಾಲತಾಣದ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಂಡು ಈ ರ್ಯಾಲಿಯಲ್ಲಿ ಭಾಗವಹಿಸಕ್ಕು. ಕೊಡಗು ಜಿಲ್ಲೆನ ನ್ಯಾಷನಲ್ ಮೆಡಿಕಲ್ ಸಂಸ್ಥೆ, ಸಂಸ್ಕೃತಿ ಸಿರಿಬಳಗ ಟ್ರಸ್ಟ್, ಸ್ವಸ್ಥ ಕೂರ್ಗ್ ಫೌಂಡೇಶನ್ನ ಕೂಡುಕೂಟಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಜನವರಿ 26 ಕೃತಕ ಅಂಗಗಳ ಪುಕ್ಕಟೆ ಜೋಡಿಸುವುದು ಮತ್ತು ಆರೋಗ್ಯ ತಪಾಸಣೆ ನಡೆದಿದೆ. ಈ ಪುಕ್ಕಟೆ ಶಿಬಿರಕ್ಕೆ ಹೆಸರು ನೋಂದಾಯಿಸಿಕೊಡಿಕೆ ಹೊತ್ತರೆ 10 ಹಿಂಬತ್ತು 6 ಅಮೃತ ಇಎನ್ಟಿ ಮತ್ತು ವರ್ಟಿಗೋ ಕ್ಲಿನಿಕ್ ಮಡಿಕೇರಿಯಲ್ಲಿ ಹೆಸರನ್ನ ಕೊಡಕ್ಕು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತು. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸುಳ್ಯ. ಡಿಸೆಂಬರ್ನ ಸವಿನೆನಪಿಗಾಗಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆಯಾದ ಸುನಿತಾ ಫರ್ನಿಚರ್ನಲ್ಲಿ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಸೇಲ್. ಸರ್ವರಿಗೂ ಖರೀದಿಸಬಹುದಾದ ಬಡ್ಜೆಟ್ನಲ್ಲಿ ಎಲ್ಲಾ ರೀತಿಯ ಪ್ರೀಮಿಯಂ ಫರ್ನಿಚರ್ಗಳು, ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ, ತಾವಕರ, ಕಣ್ಣೂರ್.

ಇದೇ 25 ಪಾಡಿಶ್ರೀ ಗುತ್ತಪ್ಪದೇರಿಕೆಯಲ್ಲಿ ಪುಜ್ಯದಾಯಿತು ಕಟ್ಟಿತುಳ್ಳು ಭಕ್ತಾಂಗಡ ಪ್ರವೇಶತ್ರ ಕಾರಿಡಾರ್ ಉದ್ಘಾಟನಾ ಕಾರ್ಯಕ್ರಮ ನಡಪಂದು ಭಕ್ತಜನ ಸಂಘತ್ರ ಅಧ್ಯಕ್ಷ ಪರದಂಡ ಸುಬ್ರಹ್ಮಣ್ಯ ಹಿಂಗ ಅರಚಿಟ್ಟಿತು. ಈ ನೇರತ್ತು ಸಂಸದ ಯದುವೀರ್ ಕೃಷ್ಣದತ್ತ ನರಸಿಂಹರಾಜ ಒಡೆಯರ್ ಶಾಸಕಗಳನ್ನು ಅಜ್ಜಿಕೊಟ್ಟಿ ರೆಸ್ಪೊಂಡಣ್ಣ ಡಾಕ್ಟರ್ ಮಂಥರ್ಗೌಡ ಕೂಡ್ನಕ್ಕೆ ಮುಖ್ಯಪಟ್ಟವು ಕೂಡಿಯಾಡುವ